ಮುನಿ ಪಾಕ್ಯ ಕೃತವೀರ್ಯ ಪರಾಕ್ರಮಿ ಎನಿಸಿ ಜಗದಿಯ ಅನಿಮಿಷೋರ ಮುಖ್ಯ ಮನುಜರೆಲ್ಲರ ಗೆಲಿದು ಅನಿಮಿಷೋರ ಮುಖ್ಯ ಮನುಜರೆಲ್ಲರ ಗೆಲಿದು ಮುನಿಪ ಅತ್ರಿಜನಿತ್ತ ವರದಿ ದತ್ತಾತ್ರೇಯ ಮುನಿಗಳಿಂದ ವರಗಳನ್ನು ವಿದ್ಯೆಯನ್ನು ಪಡೆದಂತಹ ಕಾರ್ತವೀರ್ಯ ದಿಗ್ವಿಜಯವನ್ನು ಮಾಡಿ ಸಕಲ ಭೂಪೂಜರನ್ನೆಲ್ಲ ಗೆದ್ದು ಸಂತೋಷದಿಂದ ಓಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ ಓಲಗಕ್ಕೆ ಅವನ ಮಡದಿಯರಾದಂತಹ ಎಲ್ಲ ರಾಣಿವಾಸದವರು ಬರುತ್ತಾರೆ. ಬಂದಂತಹ ರಾಣಿಯರನ್ನು ಕಾರ್ತವೀರ್ಯ ಪ್ರಶ್ನಿಸ್ತಾನೆ. ಮಡದಿ ಮಣಿಯರೇ ನೀವು ನಡೆ ತಂದುದೇನೋ ನೀವು ನಡೆ ತಂದುದೇನೋ ಮಣಿಯರೇ ನೀವು ನಡೆ ತಂದುದೇನೋ ನಡೆ ತಂದುದೇನೋ ನುಡಿಯಿರಿ ಮನದಿರ ಏನೆಂಬುದನೋ ನುಡಿಗಿರಿ ಮನದಿರ ಏನೆಂಬುದನೋ ಏನೆಂಬುದನೋ ಜಡಜವದನವಿಂದು ಬಾಡಿಹುದೇಕೆ ಜಡಜವದನವಿಂದು ಬಾಡಿಹುದೇಕೆ ಬಾಡಿಹುದೇಕೆ ನುಡಿಯಿರಿ ನಿಮ್ಮಯ ಮನಸ್ಸಿನ ಬಯಕೆ ಮಡದಿ ಮಣಿಯರ ನೀವು ನಡೆದಂದುದೇನೋ ನಡೆದಂದುದೇನೋ ಆ

ಮತ್ತ ದೊಡ್ಡೋಲಗದೊಳಿಂದಿನ ಹತ್ತು ಮೊಗವ ನಿರಕವಾಡುವ ಬಾರೆ ಪ್ರಿಗೆ ಬಾರೆ ಪ್ರಿಗೆ ಸಂಘ ಕೂಡೆ ಪ್ರಿಯೆಗೆ ಡುವ ಬಾರೆ ಪ್ರಿಯ ಬಾರೆ ಪ್ರಿಯ ಬಾರೆ ಪ್ರಿಯ ಸಾರಸ ಮುಖಿ ವೈಯಾರೆ ಪ್ರಿಯ ಸಾರಸ ಮುಖಿ ವೈಯಾರೆ ಪ್ರಿಯ ಬಾರೆ ಪ್ರಿಯ ಏರಿ ಪೆ ಗಲ್ಲ ಹಿಡಿ ದಾರಿ ಮುಂದಕ್ಕೆ ಏರಿ ಪೆ ಗಲ್ಲ ಹಿಡಿ ದಾರಿ ಮುಂದಕ್ಕೆ ಜಲವೇರಿ ಸುತಾಡುವ ಬಾರೆ ಪ್ರಿಯ ನಿರಾಟವಾಡುವ ಬಾರೆ ಪ್ರಿಯ ಬಾರೆ ಪ್ರಿಯ ಸಂಘ ಕೂಡೆ ಪ್ರಿಯ ನೀರಿಲ್ಲವಾದರೆ ನೀರಾಟ ಸಲ್ಲ ನೀರಾಟ ಸಲ್ಲ ಎದೆ ಪರ್ಯಂತರ ಉದಕವಿಲ್ಲದಿರೇ ಎದೆ ಪರ್ಯಂತರ ಉದಕವಿಲ್ಲದಿರೇ ಇದರೊಳ್ ಫಲವೇನು ನೀರೊಳಾಡಿದರೆ ಇದರೊಳ್ ಫಲವೇನು ಫಲವೇನು ನೀರೊಳಾಡಿದರೆ ನಾವಾಡುವರಲ್ಲ ಇದರೊಳ್ ಫಲವಿಲ್ಲ ನೀರಿಲ್ಲವಾದಲ್ಲಿ ನೀರಾಟ ಸಲ್ಲ ನೀರಾಟ ಸಲ್ಲ ಇದು ಸರಿಯಲ್ಲ ಆ

ಹನ್ನೊಂದು ದಿನ ಮೂರರಿಂದ ನಾಲ್ಕು ಜೊತೆ ಎಲೆಗಳನ್ನು ಹೊಂದಿರುವಂತಹ 10-12 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನು ನಾಟಿಗೆ ಬಳಸಬಹುದು. ಇಂತಹ ತುಂಡುಗಳನ್ನು ಹದವಾಗಿ ತಯಾರಿಸಿದಂತಹ ಸಸಿ ಮಡಿಗಳಲ್ಲಿ ಬೆಳೆಯಬಹುದು. 30 ದಿವಸಗಳ ನಂತರ ಚೆನ್ನಾಗಿ ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು ನಾಟಿ ಮಾಡುವುದಕ್ಕೆ ಬಳಸಬಹುದು.